ಆರೋಗ್ಯಪೂರ್ಣವಾದಂತಹ ಬದುಕನ್ನ ಮಾಡಬಹುದು, ಒಂದು ಆತ್ಮನಿರ್ಭರತೆಯ ಬಾಳನ್ನ ಮಾಡಬಹುದು ಅನ್ನೋದರ ಬಗ್ಗೆ ಇಷ್ಟು ಹೊತ್ತಿನ ತನಕ ವಿವರವಾದಂತಹ ಮಾಹಿತಿಯನ್ನು ತಾವು ಮಾಡಿಕೊಟ್ಟಿದ್ದೀರಿ. ಕೊನೆಯದಾಗಿ ನಿಮ್ಮನ್ನು ಸಂಪರ್ಕ ಮಾಡಬೇಕಾದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳಬಹುದ? ನನ್ನ ದೂರವಾಣಿ ಸಂಖ್ಯೆ 9448288049. ನಾನೊಮ್ಮೆ ಹೇಳ್ತೇನೆ, 9448288049 ಈ ಸಂಖ್ಯೆಗೆ ಕರೆ ಮಾಡಿದ್ರೆ ರಮೇಶ್ ಮಹೇಂದ್ರಕರ್ ಇಜೇರಿ ಅವರು ಈ ತೋಟಗಾರಿಕೆ ಬೆಳೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳಬಹುದು. ಇಷ್ಟು ಹೊತ್ತಿನ ತನಕ ಮಾತಾಡಿದ್ರಿ, ನಿಮಗೆ ನಮ್ಮ ಕೇಳುಗರ ಪರವಾಗಿ ಹೃತ್ಪೂರ್ವಕ ವಂದನೆಗಳು, ಧನ್ಯವಾದ. ನಮಗೆ ಈ ಅವಕಾಶ ಕೊಟ್ಟದಕ್ಕಾಗಿ ಆಕಾಶವಾಣಿಯವರಿಗೂ ಕೂಡ ನಾನು ಧನ್ಯವಾದ. ಇದುವರೆಗೆ ತಜ್ಞವಾಣಿಯಲ್ಲಿ ನಮ್ಮ ತೋಟ ನಮ್ಮ ಊಟ ಎಂಬ ವಿಷಯ ಕುರಿತು ರಮೇಶ್ ಮಹೇಂದ್ರಕರ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರನ್ನು ಸಂದರ್ಶಿಸಿದವರು ಡಾ ಸದಾನಂದ ಪೆರ್ಲಾ. ಈಗ ಕೇಳಿ ಮೈನಾಬಾಯಿ ಸರಡಿಗೆ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳು. ಬೇಡಿಕೆ ಮನೆ ಕೊಟ್ಟ ಬೋಂಡದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬೋಂಡದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬೋಂಡದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬೋಂಡದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬೋಂಡದ ಬೋಟೆ ಬಾಗುಲಾಲೇ ಸೋಭದ್ರ ಸೋಭದ್ರ ಹೋಗೋತ ಬರ ಹೊತ್ತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರ ಹೊತ್ತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರ ಹೊತ್ತ ತಿಂದಲೇ ಮಗು ಮುರುದಲ್ಲ ಹೋಗೋತ ಬರ ಹೊತ್ತ ತಿಂದಲೇ ಮಗು ಮುರುದಲ್ಲ ಬೇಡಿ ಕೊಳ್ಳೇಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೋಳಿಗೆ ಬೋಟೆ ಬಾಗುಲಾಲೇ ಮಗ ಮುರುದಲ್ಲ ಹೋಳಿಗೆ ಬೋಟೆ ಬಾಗುಲಾಲೇ ಮಗ ಮುರುದಲ್ಲ ಹೋಳಿಗೆ ಬೋಟೆ ಬಾಗುಲಾಲೇ ಮಗ ಮುರುದಲ್ಲ ಹೋಳಿಗೆ ಬೋಟೆ ಬಾಗುಲಾಲೇ ಮಗ ಮುರುದಲ್ಲ ಹೋಳಿಗೆ ಬೊಟ್ಟೆ ಬಗಲಲ್ಲಿ ಸೋಗಮ್ಮ ಹೋಳಿಗೆ ಬೊಟ್ಟೆ ಬಗಲಲ್ಲಿ ಸೋಗಮ್ಮ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರೋತ ಉಂಡಲೇ ಮಗ ಮುರುದಲ್ಲ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬಾನದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬಾನದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬಾನದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬಾನದ ಬೋಟೆ ಬಾಗುಲಾಲೇ ಮಗು ಮುರುದಲ್ಲ ಬಾನದೇ ಬೊಟ್ಟೆ ಬಗಲಲ್ಲಿ ಸೇವಮ್ಮ ಬಾನದೇ ಬೊಟ್ಟೆ ಬಗಲಲ್ಲಿ ಸೇವಮ್ಮ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರವತ್ತ ಉಂಡಲೇ ಮಗ ಮುರುದಲ್ಲ ಹೋಗೋತ ಬರೋತ ಉಂಡಲೇ ಮಗ ಮುರುದಲ್ಲ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಆಮಾರ ಜಡಗ ಕೈಯಲೇ ಮಗ ಮುರುದಲ್ಲ ಆಮಾರ ಜಗ ಕೈಯಲೇ ಮಗ ಮುರುದಲ್ಲ ಆಮಾರ ಜಗ ಕೈಯಲೇ ಮಗ ಮುರುದಲ್ಲ ಆಮಾರ ಜಗ ಕೈಯಲೇ ಮಗ ಮುರುದಲ್ಲ ಆಮಾರೈ ಜಗ ಕೈಯಲೆ ತಾರಮ್ಮ ಆಮಾರೈ ಜಗ ಕೈಯಲೆ ತಾರಮ್ಮ ಹೋಗೋತ ಬರವತ್ತ ಸುರುದ್ಯಾಲೇ ಮೋಗ ಮೂರುದ್ಯಾಲಾಯ್ ಹೋಗೋತ ಬರವತ್ತ ಸುರುದ್ಯಾಲೇ ಮೋಗ ಮೂರುದ್ಯಾಲಾಯ್ ಹೋಗೋತ ಬರವತ್ತ ಸುರುದ್ಯಾಲೇ ಮೋಗ ಮೂರುದ್ಯಾಲಾಯ್ ಹೋಗೋತ ಬರವತ್ತ ಸುರುದ್ಯಾಲೇ ಮೋಗ ಮೂರುದ್ಯಾಲಾಯ್ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಬೇಗ ತೊಳೆಕಂತ ಬೇಡಿಕೆ ಮನೆ ಕೊಟ್ಟ ಚಾರ ಕೇಟಿ ಕೈಯಲ್ಲೇ ಮೋಗ ಮುರುದಲ್ಲಾಯ್ ಚಾರ ಕೇಟಿ ಕೈಯಲ್ಲೇ ಮೋಗ ಮುರುದಲ್ಲಾಯ್ ಚಾರ ಕೇಟಿ ಕೈಯಲ್ಲೇ ಮೋಗ ಮುರುದಲ್ಲಾಯ್ ಚಾರ ಕೇಟಿ ಕೈಯಲ್ಲೇ ಮೋಗ ಮುರುದಲ್ಲಾಯ್ ಚಾರ ಕೇಟಿ ಕೈಯಲ್ಲೇ ಉಮ್ಮಮ್ಮ ಚಾರ ಕೇಟಿ ಕೈಯಲ್ಲೇ ಉಮ್ಮಮ್ಮ ಹೋಗೋತ ಬರವತ್ತ ಕುಡುದ್ಯಾಲೇ ಮೋಗ ಮುರುದ್ಯಾಲಾಯ್ ಹೋಗೋತ ಬರವತ್ತ ಕುಡುದ್ಯಾಲೇ ಮೋಗ ಮುರುದ್ಯಾಲಾಯ್ ಹೋಗೋತ ಬರವತ್ತ ಕುಡುದ್ಯಾಲೇ ಮೋಗ ಮುರುದ್ಯಾಲಾಯ್ ಹೋಗೋತ ಬರವತ್ತ ಕುಡುದ್ಯಾಲೇ ಮೋಗ ಮುರುದ್ಯಾಲಾಯ್. ಇದೇ ಕಲಾವಿದರಿಂದ ಕೇಳಿ ಇನ್ನೊಂದು ಸಂಪ್ರದಾಯದ ಪದ. ನನ್ನು ಚಗಳದಿಗಿ ಬೆನ್ನು ಚ ಕೂದಲ ನನ್ನು ಚಗಳದಿಗಿ ಬೆನ್ನು ಚ ಕೂದಲ ನನ್ನಗೆ ಬಣ್ಣ ತುಟಿಸಣ್ಣ ಸರಿಲಾರದೆ ಮಾಯ ನನ್ನಂಗೆ ಬಣ್ಣ ತುಟಿಸಣ್ಣ ಸರಿಲಾರದೆ ಮಾಯ ನನ್ನಂಗೆ ಬಣ್ಣ ತುಟಿಸಣ್ಣ ಸರಿಲಾರದೆ ಮಾಯ ನನ್ನಂಗೆ ಬಣ್ಣ ತುಟಿಸಣ್ಣ ಸರಿಲಾರದೆ ಮಾಯ ಗೆಳದಿಯ ಕೈಯಾಗ ಗಿಳಿಮಟ ದುಂಗಾರ ಗೆಳದಿಯ ಕೈಯಾಗ ಗಿಳಿಮಟ ದುಂಗಾರ ಇಡುವಳೆ ನನಗ ಕುಡುವಳೆ ಸರಿಲಾರದೆ ಮಾಯ ಇಡುವಳೆ ನನಗ ಕುಡುವಳೆ ಸರಿಲಾರದೆ ಮಾಯ ಇಡುವಳೆ ನನಗ ಕುಡುವಳೆ ಸರಿಲಾರದೆ ಮಾಯ ಇಡುವಳೆ ನನಗ ಕುಡುವಳೆ ಸರಿಲಾರದೆ ಮಾಯ ಬಾಳಿಯ ಎಲೆಯನ್ನ ಹೋಳಿಗೆ ಮಾಡಿನಿ ಬಾಳಿಯ ಎಲೆಯನ್ನ ಹೋಳಿಗೆ ಮಾಡಿದ ಉಣಬಾತ ಗೆಳದಿ ತುತ್ಮಾರೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ಉಣಬಾರೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ಉಣಬಾರೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ಉಣಬಾರೆ ಸರಿಲಾರದೆ ಮಾಯ ಸುರಳಿ ಶ್ಯಾಮಿಗೆ ಹಾಕಿ ಚಿನ್ನ ಸಕರಿ ನೀಡಿ ಸುರಳಿ ಶ್ಯಾಮಿಗೆ ಹಾಕಿ ಚಿನ್ನ ಸಕರಿ ನೀಡಿ ಜೀವದಂತ ಗೆಳದಿ ಉಣಬಾರೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ತುತು ಮಾಡೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ತುತು ಮಾಡೆ ಸರಿಲಾರದೆ ಮಾಯ ಜೀವದಂತ ಗೆಳದಿ ತುತು ಮಾಡೆ ಸರಿಲಾರದೆ ಮಾಯ ನಾಗರ ಎಡಿಯಂಗ ನಗ ಮಂದಿ ಅಣದೇರೆ ನಾಗರ ಎಡಿಯಂಗ ನಕ ಮಂದಿ ಅಣದೇರೆ ಯಾರ ಬರತೀರೋ ಕಳಲಾತ ಸರಿಲಾರದೆ ಮಾಯ ಯಾರ ಬರತೀರೋ ಕಳವೂತ ಸರಿಲಾರದೆ ಮಾಯ ಯಾರ ಬರತೀರೋ ಕಳವೂತ ಸರಿಲಾರದೆ ಮಾಯ ಯಾರ ಬರತೀರೋ ಕಳವೂತ ಸರಿಲಾರದೆ ಮಾಯ ಯಾರನೇ ಬರತೀರಿ ಕಳಲಕ ಸೆಣಬಸುವ ಯಾರನೇ ಬರತೀರಿ ಕಳವೂತ ನಳ್ಳಿ ನಾಗ ನಿಂಗಾನ ಗುಡಿತಾನ ಸರಿಲಾರದೆ ಮಾಯ ನಾಗ ನಿಂಗಾನ ಗುಡಿತಾನ ಸರಿಲಾರದೆ ಮಾಯ ನಾಗ ನಿಂಗಾನ ಗುಡಿತಾನ ಸರಿಲಾರದೆ ಮಾಯ ನಾಗ ನಿಂಗಾನ ಗುಡಿತಾನ ಸರಿಲಾರದೆ ಮಾಯ ನನ್ನವ್ವ ನನಗಳಿ ಮಾರಿಸಣದು ಮಾಡಿ ನನ್ನವ್ವ ನನ ಕಳವಿ ಮಾರಿಸಣದು ಮಾಡಿ ನಿಂತಾಳೆ ಮುಂಬಿ ನೆರಳೀಲೆ ಸರಿಲಾರದೆ ಮಾಯ ನಿಂತಾಳೆ ನಿಂಬಿ ನೆರಳೀಲೆ ಸರಿಲಾರದೆ ಮಾಯ ನಿಂತಾಳೆ ನಿಂಬಿ ನೆರಳೀಲೆ ಸರಿಲಾರದೆ ಮಾಯ ನಿಂತಾಳೆ ನಿಂಬಿ ನೆರಳೀಗೆ ಸರಿಲಾರದೆ ಮಾಯ ನನ್ನವ್ವ ನನ ಕಳವಿ ಮಾರಿ ಸಣ್ಣದು ಮಾಡಿ ನನ್ನವ್ವ ನನ ಕಳಸಿ ಮಾರಿ ಸಣ್ಣದು ಮಾಡಿ ನಿಂತಾಳೆ ಬಾಳಿ ನೆರಳೀಲೆ ಸರಿಲಾರದೆ ಮಾಯ, ನಿಂತಾಳೆ ಬಾಳಿ ನೆರಳೀಲೆ ಸರಿಲಾರದೆ ಮಾಯ, ನಿಂತಾಳೆ ಬಾಳಿ ನೆರಳೀಲೆ ಸರಿಲಾರದೆ ಮಾಯ, ನಿಂತಾಳೆ ಬಾಳಿ ನೆರಳೀಗೆ ಸರಿಲಾರದೆ ಮಾಯ. ಇದುವರೆಗೆ ಮೈನಾಬಾಯಿ ಸರಡ್ಗಿ ಮತ್ತು ಸಂಗಡಿಗರಿಂದ ಸಂಪ್ರದಾಯದ ಪದಗಳನ್ನು ಕೇಳಿದಿರಿ. ಈಗ ಕೇಳಿ ಒಂದು ಕೃಷಿ ಹಾಡು. ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ, ಗುಡು ಮಣ್ಣು ಸೆಗಡಿ ಹಾರಾಡತಾವ, ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹಂಗ ಹಾಡಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗವಂಚೂರ. ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ, ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ, ಇತ್ತಗಿನ ಸೆಗಣಿ ತೇಲಾಡಿ ಹೋಗ್ತಾರ, ಅಂತಾರ ತೇಲಾಡು ತಿಪ್ಪಿ ಮಾಡಾಡಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಡಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂತೂರ. ಕಟ್ಟತಿರಿ ಹರಕ ಚೀಲ ಮುಟ್ಟದಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ, ಇದಕ್ಕ ಅಂತಾರ ನಡೆದಾಡು ತಿಪ್ಪಿ ಮಾಡಾಡ್ರಿ ಎಂದೆಂದು ನೀರಿಂದ ತಪ್ಪಿ. ಹೆಂಗ ಹಾಡಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಗೊಬ್ಬರ ಮನೆ ಕಡೆ ಸರ ಸರ ಬೆರಕನಿಲ್ಲಂದ್ರ ಮಣ್ಣಾದ ಗೊಬ್ಬರ, ಬಿಸಿಲು ಗಾಳಿಗೆ ಹಾಡಾಗಿ ಹೋಗ್ತಾದ, ಇದಕ ಅಂತಾರ ಮಲಗೂ ತಿಪ್ಪಿ ಮಾಡಾಡ್ರಿ ಎಂದೆಂದು ನೀರಿಂಗ ತಪ್ಪಿ. ಹಂಗ ಹಾಡಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ. ಹಂಗ ಹಾಡಾಗೂತಾದ ಸೆಗಣಿ ಗೊಬ್ಬರ, ಗೊತ್ತೈತೇನು ರೈತಣ್ಣ ನಿನಗ ಬಂಚೂರ, ನಿನಗ ಬಂಚೂರ, ನಿನಗ ಬಂಚೂರ. ಕೃಷಿ ಹಾಡು ಕೇಳಿದಿರಿ. ಈಗ ಕೇಳಿ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ವಿಜಯಪುರ, ಕೊಪ್ಪಳ, ಬಳ್ಳಾರಿ ಈ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 45%. ಬೀದರ್ ಜಿಲ್ಲೆಯೊಳಗ 30%. ರಾಯಚೂರು ಜಿಲ್ಲೆ ಒಳಗ ಶೇಕಡ 60%, ಯಾದಗಿರಿ ಜಿಲ್ಲೆ ಒಳಗ ಶೇಕಡ 55%, ಬಾಗಲಕೋಟೆ ಜಿಲ್ಲೆ ಒಳಗ ಮತ್ತ ಜೈರಾಬಾದ್ ತಾಲೂಕಿನೊಳಗ ಶೇಕಡ 40%, ಮತ್ತ ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ ಶೇಕಡ 35% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಎಲ್ಲ ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ಮಾಡಬಹುದಾಗಿದೆ. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಇರಬಹುದು. ಈ